ಎಚ್ಕೆ ನಾರಾಯಣ ಹಾಗೂ ಸಂಗಡಿಗರ ದನಿಯಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಿಗೆ ಆಹಾರ ನೀಡುವ ಕ್ರಮ, ಈ ಕುರಿತು ಡಾ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಬಿಕೆ ಸುಮಿತ್ರಾ ಅವರ ದನಿಯಲ್ಲಿ ಜನಪದ ಗೀತೆ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ? ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಯಲ್ಲಿ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೆ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತೀ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ನಿಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6-ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಹೈನುರಾಸುಗಳಿಗೆ ಆಹಾರ ನೀಡುವ ಕ್ರಮ, ಈ ವಿಷಯವಾಗಿ ಡಾ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಸುಮಾ ಅವರೇ. ನಮಸ್ಕಾರ ಸರ್. ನಮ್ಮ ರೈತರು ಈ ಹೈನುಗಾರಿಕೆಯನ್ನು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಅವರಿಗೆ ಒಂದು ಆದಾಯವನ್ನು ತರುವಂತ ಮೂಲ ಅಂತಾನೆ ಹೇಳ್ಬೋದು. ಅವರು ಸಾಕುವಂತ ಈ ಹಸು ಮತ್ತು ಎಮ್ಮೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಅವ್ರಿಗೆ ಈ ಹೈನುಗಾರಿಕೆಯಲ್ಲಿ ಖರ್ಚು ತಗಲುವಂತ ಒಂದು ಬಾಬ್ತುಗಳು ಅಂತ ಅಂದ್ರೆ ಈ ಆಹಾರವನ್ನು ನೀಡುವಂತಹದ್ದು. ಅದು ಹುಲ್ಲಾಗಿರ್ಬೋದು ಅಥವಾ ಪಶು ಆಹಾರ ಆಗಿರ್ಬೋದು, ಮತ್ತೆ ಇತ್ತೀಚೆಗೆ ಈ ಬೈಪಾಸ್ ಆಹಾರ ಅಂತಲೂ ನಾವು ಕೇಳ್ತಾ ಇರ್ತೀವಿ ನಮ್ಮ ರೈತ ಬಾಂಧವರಿಂದ. ತಾವು ಈ ಆಹಾರ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಆಹಾರ ಪೋಷಣೆಯನ್ನ ಈ ಹಸು ಮತ್ತು ಎಮ್ಮೆಗಳ ಆಹಾರ ಪೋಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಹೈನುಗಾರಿಕೆ ಬಗ್ಗೆ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ? ಹೈನುಗಾರಿಕೆ ರೈತರಿಗೆ ವರ್ಷವಿಡೀ ನಿರಂತರ ಆದಾಯವನ್ನು ನೀಡುತ್ತಿರುವ ಉದ್ಯಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಹೈನುಗಾರಿಕೆ ಒಂದು ಕಲೆಯೂ ಸಹ ಹೌದು. ಇದನ್ನ ಹೊಸದಾಗಿ ತಾವು ಕಲಿಯಲೂಬಹುದು. ಸ್ವಯಂ ಉದ್ಯೋಗಕ್ಕಾಗಿ ವಿದ್ಯಾವಂತ ಗ್ರಾಮೀಣ ನಿರುದ್ಯೋಗಿ ಯುವಕರು ಹಾಗೂ ಮಹಿಳೆಯರು ವೈಜ್ಞಾನಿಕ ಹೈನುಗಾರಿಕೆಯಲ್ಲಿ ತೊಡಗೋದ್ರಿಂದ ನಮ್ಮ ಗ್ರಾಮೀಣ ಜನರ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಪ್ರಗತಿ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದಕ್ಕಾಗಿ ಹಲವಾರು ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ ಹಾಲಿಗೆ ಬಡವ ಬಲ್ಲಿದ ಎನ್ನೋದಿಲ್ಲ, ಮಡಿ ಮೈಲಿಗೆ ಇಲ್ಲ, ಮೇಲು ಕೀಳೆಲ್ಲ. ಹೀಗೆ ಇದು ಒಂದು ರೀತಿ ನಮ್ಮ ರೈತ ಬಾಂಧವರಿಗೆ ಇವತ್ತು ಉತ್ತಮವಾದಂತಹ ಒಂದು ಆದಾಯದ ಮೂಲ ಆಗಿದೆ ಅಂತ ಹೇಳ್ಬೋದು ಹೈನುಗಾರಿಕೆ. ಮುಖ್ಯವಾಗಿ ನಾವು ಹೈನುರಾಸುಗಳ ಒಂದು ಜೀವನ ಕ್ರಮವನ್ನ ಪರಿಗಣಿಸಿದಾಗ ಅವುಗಳು ಯಾವ ರೀತಿಯಾದಂತಹ ಒಂದು ಆಹಾರದ ಸೇವನೆಯನ್ನು ಮಾಡ್ತವೆ, ಹಾಲಿನ ಉತ್ಪಾದನೆಯನ್ನ ಹೇಗೆಲ್ಲ ಮಾಡ್ತವೆ, ದೇಹದ ತೂಕ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಹೈನುರಾಸುಗಳು ಒಂದು ಸೂಲಿನಲ್ಲಿ ಸರಿ ಸುಮಾರು 305 ದಿನಗಳ ಹಾಲನ್ನು ಕೊಡ್ತವೆ ಅಂತ ಹೇಳ್ಬೋದು. ಅಂದ್ರೆ ಈಗ ಒಂದು ಹಸು ಒಂದು ವರ್ಷಕ್ಕೆ ಒಂದು ಕರು ಹಾಕುತ್ತೆ ಅಂತ ತಿಳ್ಕೊಂಡ್ರೆ 365 ದಿನದಲ್ಲಿ 305 ದಿನಗಳ ಹಾಲು ಕೊಡ್ತವೆ ಅಂತ ಹೇಳ್ತೀವಿ. ತದನಂತರ 60 ದಿವಸಗಳನ್ನ ನಾವು ಶುಷ್ಕ ಅವಧಿ ಅಂತ ಪರಿಗಣಿಸ್ತೀವಿ. ಈ 365 ದಿನದ ಒಂದು ಸೂಲಿನಲ್ಲಿ ಹಲವಾರು ಸಂಗತಿಗಳು ಹೈನುರಾಸುವಿನ ಸೂಲಿನ ಹಂತದ ಮೇಲೆ ಅವಲಂಬಿತವಾಗಿರುತ್ತವೆ. ಅವುಗಳಲ್ಲಿ ಮೊದಲನೇದಾಗಿ ಹೇಳೋದಾದ್ರೆ ಹಾಲಿನ ಉತ್ಪಾದನೆ. ಮೊದಲ 5-6 ವಾರದವರೆಗೆ ಉತ್ಪಾದನೆ ಬಹಳ ಹೆಚ್ಚಾಗಿರುತ್ತೆ, ಅನಂತರ ಕ್ರಮೇಣವಾಗಿ ಹಾಲಿನ ಉತ್ಪಾದನೆ ಇಳಿಮುಖವಾಗ್ತಾ ಬರುತ್ತೆ. ಇನ್ನು ಎರಡನೇದಾಗಿ ದೇಹದ ತೂಕದ ಬಗ್ಗೆ ನೋಡೋದಾದ್ರೆ ಮೊದಲ 10-14 ವಾರಗಳವರೆಗೆ ಇಳಿಮುಖವಾಗ್ತಾ ಬರುತ್ತೆ, ನಂತರದ ಸೂಲಿನಲ್ಲಿ ಕ್ರಮೇಣವಾಗಿ ಏರುತ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಆಹಾರ ಸೇವನೆ ಬಗ್ಗೆ ನೋಡೋದಾದ್ರೆ, ಒಣ ಆಹಾರ ಸೇವನೆ ಬಗ್ಗೆ ನೋಡೋದಾದ್ರೆ ಮೊದಲ 16-24 ವಾರಗಳ ಸೂಲಿನಲ್ಲಿ ಗರಿಷ್ಠ ಮಟ್ಟ ತಲುಪುತ್ತೆ, ನಂತರ ಸೂಲಿನಲ್ಲಿ ಕರು ಹಾಕೋ ತನಕ ಕ್ರಮೇಣವಾಗಿ ಇಳಿಮುಖವಾಗಿ ಸಾಗ್ತಾ ಬರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಹೈನು ರಾಸುಗಳ ಹಾಲಿನ ಉತ್ಪಾದನಾ ಹಂತಗಳನ್ನು ನಾವು ನೋಡ್ಕೋಬೇಕಾದ್ರೆ ಯಾವ್ಯಾವ ಹಂತಗಳ ಮೂಲಕ ಈ ಹಾಲನ್ನು ಕೊಡುವಂತ ಹಸುಗಳ ಒಂದು ಜೀವನ ಕ್ರಮ ಮುಂದುವರಿಯುತ್ತೆ ಅಂತೀರಿ? ನಾವು ಈ ಹೈನು ಆಕಳುಗಳಲ್ಲಿ ಹಾಲು ಕೊಡೋದನ್ನ ನಾವು ಲ್ಯಾಕ್ಟೇಷನ್ ಕರ್ವ್ ಅಂತ ನೋಡಿದಾಗ ಇವುಗಳಲ್ಲಿ ಪೌಷ್ಟಿಕಾಂಶದ ಅಗತ್ಯವು ಹಾಲು ಉಣಿಸುವ ಹಂತಗಳಿಗನುಗುಣವಾಗಿ ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಈ 365 ದಿನದ ಒಟ್ಟಿಗೆ ತಗೊಂಡಾಗ ಈ 5 ಹಂತಗಳನ್ನ ನಾನೀಗ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇ ಹಂತ ಹೇಳೋದಾದ್ರೆ ಇದನ್ನ ಆರಂಭಿಕ ಹಾಲು ನೀಡುವ ಅವಧಿ ಅಂತನೂ ಸಹ ಹೇಳ್ಬಹುದು. ಈ ಮೊದಲ ದಿನದಿಂದ ಹಿಡಿದು 70 ದಿನಗಳವರೆಗೆ ಅಂದ್ರೆ ನಾನು ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ 5-6 ವಾರ ಅಂತ. ಆ ರೀತಿಯಾಗಿ ಇಲ್ಲಿ ಹಾಲಿನ ಉತ್ಪಾದನೆ ಬಹಳ ಹೆಚ್ಚಾಗಿರುತ್ತೆ. ಇನ್ನು ಎರಡನೇ ಹಂತ ನೋಡೋದಾದ್ರೆ ಇದು ಮಾಧ್ಯಮಿಕ ಹಾಲು ನೀಡುವ ಅವಧಿ ಅಂತ ಹೇಳ್ಬಹುದು. ಇದು 71-200 ದಿನಗಳವರೆಗೆ ಇರುತ್ತೆ. ಆಕಳು ಈ ಗರಿಷ್ಠ ಒಣ ಆಹಾರ ಸೇವನೆ ಮಾಡುವ ಹಂತ ಸಹ ಅಂತನೂ ಇದನ್ನ ನಾವು ಹೇಳ್ತೀವಿ. ಇನ್ನು ಮೂರನೇ ಹಂತ ತಗೊಳ್ಳೋದಾದ್ರೆ ಕಡೆಯ ಹಾಲು ನೀಡುವ ಅವಧಿ ಅಂತ ಇದನ್ನ ಹೇಳ್ಬಹುದು. ಇದು 200-305 ದಿನಗಳವರೆಗೆ ಇರುತ್ತೆ. ಇದು ಯಥಾಸ್ಥಿತಿಗೆ ಮರಳುವ ಹಂತ ಅಂತನೂ ಸಹ ನಾವು ವಿಂಗಡಣೆ ಮಾಡಬಹುದು. ಇನ್ನು ನಾಲ್ಕನೇ ಹಂತ ನೋಡೋದಾದ್ರೆ ಇದು ಬರಡು ಅವಧಿ ಅಂತ ಹೇಳ್ತೀವಿ, ಅಂದ್ರೆ ಡ್ರೈ ಪೀರಿಯಡ್ ಅಂತ ಕರಿತೀವಿ. 60 ದಿವಸಗಳು ಅಥವಾ ಕರು ಈಯುವ 14 ದಿವಸಗಳ ಮುನ್ನದವರೆಗೆ ಇದನ್ನ ನಾವು ಈ ಹಂತನ ನೋಡಬಹುದು. ಅಂದ್ರೆ ಇಲ್ಲಿ ಯಾವುದೇ ಹಾಲನ್ನು ಕೊಡೋದಿಲ್ಲ, ಡ್ರೈ ಪೀರಿಯಡ್ ಅಂತ ನಾವು ಹಾಲನ್ನು ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಗರ್ಭದಲ್ಲಿ ಕರು ಬೆಳೀತಾ ಇರುತ್ತೆ, ಆದ್ರಿಂದ ನಾವು ಹಾಲನ್ನ ಕರಿಬಾರದು. ಅಂದ್ರೆ ಹಾಲನ್ನ ಕರೆದ್ರೆ ಕರುವಿಗೆ ಪೋಷಕಾಂಶಗಳ ಪೂರೈಕೆ ಕಡಿಮೆ ಆಗ್ಬಿಡುತ್ತೆ, ಅದು ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಆದ್ರಿಂದ ಕಡಿಮೆ ಅಂದ್ರೂ ಸಹ ತಾವು ತಪ್ಪದೆ 2 ತಿಂಗಳು ಮಾತ್ರ ಡ್ರೈ ಪೀರಿಯಡ್ ಅಂತ ಹಾಲು ಕರೆಯದೆ ಅದು ಪೋಷಕಾಂಶಗಳನ್ನ ಕರು ಬೆಳವಣಿಗೆಗೆ ತಾವು ಒತ್ತು ಕೊಡಬೇಕು ಅಂತ ಕೇಳ್ತೀನಿ. ಅಂದ್ರೆ ಹಾಲನ್ನ ಬತ್ತಿಸುವಂತ ಹಂತ ಅಂತೀವಲ್ಲ, ಹೌದು, ಬತ್ತಿಸಬೇಕಾಗುತ್ತೆ. ಆಮೇಲೆ ಕೊನೆಯದಾಗಿ ಇನ್ನೊಂದು ಹೇಳೋದಂದ್ರೆ 5ನೇ ಹಂತ ಅಂತಾನು ಕರಿತೀವಿ. ಇದನ್ನ ಪರಿವರ್ತನಾ ಸಮಯ ಅಂತ ಹೇಳ್ತೀವಿ. ಈಗ ಕರು ಹಾಕುವ ಮುಂಚಿನ 14 ದಿನಗಳನ್ನ ಈ ಪರಿವರ್ತನಾ ಹಂತ ಅಂತ ಹೇಳ್ತೀವಿ. ಆಗ ಮೆಮರಿ ಗ್ಲ್ಯಾಂಡ್ ಅಂತೆಲ್ಲ ಹೇಳ್ತೀವಲ್ಲ, ಕೆಚ್ಚಲು ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಅದಕ್ಕೆ ನಾವು ಅದಕ್ಕೆ ರೆಸ್ಟ್ ಕೊಡಬೇಕಾಗುತ್ತೆ. ಅವಾಗ ಅದು ಸ್ವಲ್ಪ ಅಭಿವೃದ್ಧಿಯಾಗಿ ಮುಂದಿನ ಸೂರಿಗೆ ಹಾಲು ಹೆಚ್ಚಿಗೆ ಆಗಬೇಕಾದ್ರೆ ಈ ಹಂತಗಳು ತುಂಬಾ ಮುಖ್ಯ ಅಂತ ಹೇಳ್ಬಹುದು. ಇನ್ನು ಮುಖ್ಯವಾಗಿ ನಾವು ಈ ಹೈನು ರಾಸುಗಳಿಗೆ ಯಾವ ರೀತಿಯಾದಂತ ಆಹಾರ ಪದಾರ್ಥಗಳನ್ನು ಕೊಡಬೇಕಾಗುತ್ತೆ, ಅವು ಏನು ತಿನ್ನೋದಕ್ಕೆ ಬಯಸ್ತವೆ ಅಂತೀರಿ? ಸಮತೋಲನ ಪಶು ಆಹಾರವು ಅಧಿಕ ಉತ್ಪಾದನೆಗೆ ಬಹಳ ಮಹತ್ವದ್ದಾಗಿದೆ. ನಮ್ಮ ಸ್ವಂತ ಆಹಾರದಂತೆ ನಾವು ಯಾವ ರೀತಿ ಊಟ ತಗೊಳ್ತೀವಿ ಅದೇ ತರನೇ ಪಶು ಆಹಾರವು ಸಹ ಸಮತೋಲನವಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಎಲ್ಲ ಪೋಷಕ ಸತ್ವಗಳಾದ ಶಕ್ತಿದಾಯಕ ಘಟಕಗಳು, ಸಸಾರಜನಕ, ಖನಿಜಾಂಶಗಳು, ವಿವಿಧ ಅನ್ನಾಂಗಗಳು ಮತ್ತು ಇತರ ಸೂಕ್ಷ್ಮ ಪೋಷಕ ಸತ್ವಗಳು ಸರಿಯಾದ ಪ್ರಮಾಣದಲ್ಲಿ ಮತ್ತು ಅನುಪಾತದಲ್ಲಿ 1 ದಿನಕ್ಕೆ ಬೇಕಾಗದಷ್ಟು ಇರಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಪಶು ಆಹಾರ ಪದಾರ್ಥಗಳನ್ನು ಹೇಗೆ ವಿಂಗಡಿಸಬಹುದು ಅಂತೀರಿ? ನಾವು ಮುಖ್ಯವಾಗಿ 3 ಹಂತಗಳಾಗಿ ನಾವು ವಿಂಗಡಣೆ ಮಾಡಬಹುದು, 3 ಪದಾರ್ಥಗಳಾಗಿ. ಅವುಗಳಂದ್ರೆ ಮೊದಲನೇದಾಗಿ ಹಸಿರು ಮೇವುಗಳು, ಎರಡನೇದು ಒಣಮೇವುಗಳು ಮತ್ತು ಕೊನೆಯದಾಗಿ ದಾಣಿ ಮಿಶ್ರಣಗಳು ಅಂತ ವಿಂಗಡಣೆ ಮಾಡಬಹುದು. ಅಂದ್ರೆ ಈಗ ಹಸಿರು ಮೇವುಗಳು ಅಂತ ತಾವು ಹೇಳಿದ್ರಿ, ನಮ್ಮ ರೈತ ಬಾಂಧವರಿಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಪರಿಚಯ ಇದ್ದೇ ಇದೆ. ಇವುಗಳನ್ನ ನಾವು ಹೇಗೆ ವಿಂಗಡಿಸ್ಕೋಬಹುದು, ಇದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ಹಸಿರು ಮೇವುಗಳನ್ನ ಅನುಕೂಲಕ್ಕೆ ಅನುಗುಣವಾಗಿ ತಾವುಗಳು ಬಿತ್ಕೊಂಡು ಬೆಳೆದು 50% ಹೂವಾಡುವಾಗ ಅಥವಾ ಹಾಲ್ಗಾಳು ಸಮಯದಲ್ಲಿ ಕೊಯ್ದು ಪಶುಗಳಿಗೆ ತಿನ್ಸೋದು ಸೂಕ್ತ ಅಂತ ಹೇಳ್ತೀವಿ. ಈ ಬೆಳೆಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಾನು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳ ಬಗ್ಗೆ ಹೇಳ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕುದುರೆ ಮೆಂತ್ಯ ಸೊಪ್ಪು, ಅಲಸಂದಿ, ಅವರೆ, ಹುರುಳಿ, ಸ್ಟೈಲೋ ಇತ್ಯಾದಿಗಳನ್ನ ತಾವು ನೀಡಬಹುದು. ಇನ್ನು ಏಕದಳ ಬೆಳೆಗಳಾದ್ರೆ ಗೋವಿನ ಜೋಳ ಆಗ್ಬಹುದು ಅಥವಾ ಜೋಳ, ಸಜ್ಜೆ ಇತ್ಯಾದಿಗಳನ್ನು ತಾವು ಏಕದಳ ಬೆಳೆಗಳಾಗಿ ನೀಡಬಹುದು. ಇನ್ನು ಕೊನೆಯದಾಗಿ ಹುಲ್ಲುಗಳ ಬೆಳೆಗಳು ಹೇಳೋದಾದ್ರೆ, ತಮ್ಮಲ್ಲಿ ಯಾವ್ದಾದ್ರು ಹುಲ್ಲುಗಳು ಬೆಳೀತಾ ಇದ್ರು, ಎಕ್ಸಾಂಪಲ್ ಅಂದ್ರೆ ಈಗ ನೇಪೇರ್ ಹುಲ್ಲು ಆಗ್ಬಹುದು, ಪ್ಯಾರ ಹುಲ್ಲು, ಗಿನಿ ಹುಲ್ಲು, ಇವುಗಳನ್ನು ಸಹ ತಾವು ರಾಸುಗಳಿಗೆ ಕೊಡಬಹುದು. ಇನ್ನ ಈ ಒಣಮೇವುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ತಮ್ಮಲ್ಲಿ ಸಿಗುವ ರಾಗಿ ಹುಲ್ಲಾಗ್ಬಹುದು, ಭತ್ತದ ಹುಲ್ಲು, ಗೋಧಿ ಹುಲ್ಲು ಅಥವಾ ಹಸಿರು ಹುಲ್ಲುಗಳೇ ಏನಾದರೂ ತಮ್ಮಲ್ಲಿ ಹೆಚ್ಚಿಗಿದ್ದಾಗ ಅವುಗಳನ್ನು ಒಣಗಿಸಿ ಒಣ ಹಸಿರು ಮೇವನ್ನಾಗಿ ಸಹ ತಾವು ಪಶುಗಳಿಗೆ ಕೊಡಬಹುದು. ಇಂತಹ ಉಪ ಪದಾರ್ಥಗಳನ್ನು ಪಶುಗಳಿಗೆ ನೀಡೋದ್ರಿಂದ ಸಮತೋಲನ ಆಹಾರ ಪೂರೈಸೋದಕ್ಕೆ ಕಷ್ಟ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅಂದ್ರೆ ರಾಗಿ ಹುಲ್ಲು, ಭತ್ತದ ಹುಲ್ಲು ಅವುಗಳನ್ನ ಮಾತ್ರ ಕೊಡೋದ್ರಿಂದ. ಆದ್ರೆ ನಮ್ಮ ರೈತರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ, ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಲ್ಲ, ಅವುಗಳನ್ನು ತಿನ್ನಿಸದೆ ಬೇರೆ ವಿಧಿನೇ ಇರೋದಿಲ್ಲ. ಅಂತ ಸಮಯದಲ್ಲಿ ಇವುಗಳನ್ನು ಕೊಟ್ಟೆ ಕೊಡ್ತಾರೆ. ಅದ್ರ ಜೊತೆಗೆ ದಾಣಿ ಮಿಶ್ರಣವನ್ನು ಕೊಡೋದು ಬಹಳ ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ದಾಣಿ ಮಿಶ್ರಣ ಅಂತ ತಾವು ಹೇಳಿದ್ರಿ, ದಾಣಿ ಮಿಶ್ರಣ ಅಂದ್ರೇನು ಮತ್ತೆ ಇದರಲ್ಲಿ ನಾವು ಯಾವ್ಯಾವ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ದಾಣಿ ಮಿಶ್ರಣವನ್ನು ನಾವು ಎರಡು ಮುಖ್ಯ ಪದಾರ್ಥಗಳನ್ನು ಉಪಯೋಗಿಸಿ ತಯಾರಿಕೆ ಮಾಡಬಹುದು. ಅಂದ್ರೆ ಇದು ದಾಣಿ ಮಿಶ್ರಣ ಅಂದ್ರೆ ಪಶು ಆಹಾರ? ಪಶು ಆಹಾರ, ಕಾನ್ಸಂಟ್ರೇಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಮಾರ್ಕೆಟ್ ಅಲ್ಲಿ ಮೂಟೆಗಳಲ್ಲಿ ಸಿಗುತ್ತೆ, ಅದನ್ನು ತಗೊಂಡ್ಬಂದು ತಾವು ಹಾಕೊಳ್ಬಹುದು. ಮೊದಲನೇದಾಗಿ ಅಂತ ಹೇಳೋದಾದ್ರೆ ದವಸ ಧಾನ್ಯಗಳು ಮತ್ತು ಅವುಗಳ ಉಪ ಪದಾರ್ಥಗಳನ್ನು ಉಪಯೋಗಿಸಿ ತಾವು ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಇನ್ನು ಎರಡನೇ ವಿಧ ಅಂತ ಹೇಳೋದಾದ್ರೆ ವಿವಿಧ ಹಿಂಡಿಗಳು, ಅಂದ್ರೆ ಎಣ್ಣೆ ಕಾಳುಗಳು ಮತ್ತು ಅವುಗಳ ಉಪ ಪದಾರ್ಥಗಳು ಯಾವ್ದಾದ್ರು ಸಿಗುತ್ತಲ್ವ, ಹಿಂಡಿಗಳು ಎಲ್ಲ ಸಿಗ್ತವಲ್ಲ, ಅವುಗಳನ್ನು ಉಪಯೋಗಿಸಿ ತಾವು ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಇನ್ನು ದವಸ ಧಾನ್ಯಗಳೆಲ್ಲ ನೋಡೋದಾದ್ರೆ ತಾವೇನಾದ್ರೂ ಗೋಧಿ, ಜೋಳ, ಗೋವಿನ ಜೋಳ, ಬಾರ್ಲಿ, ಸಜ್ಜೆ ಅಥವಾ ರಾಗಿ ಯಾವಾಗಲಾದ್ರೂ ಅವುಗಳ ಉತ್ಪನ್ನಗಳು ಇವುಗಳನ್ನು ಬೆಳೀತಾ ಇದ್ರೆ ಮತ್ತೆ ಅವುಗಳ ಉತ್ಪನ್ನಗಳಂದ್ರೆ ಲೈಕ್ ತೌಡುಗಳು, ಗೋಧಿ ತೌಡಾಗ್ಬಹುದು, ಅಕ್ಕಿ ತೌಡು, ಬೇಳೆಕಾಳುಗಳ ತೌಡುಗಳು ಇವುಗಳನ್ನು ಸಹ ಉಪಯೋಗಿಸಿ ತಾವು ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಅದೇ ರೀತಿ ಹಿಂಡಿಗಳನ್ನು ನೋಡೋದಾದ್ರೆ ಶೇಂಗಾ ಹಿಂಡಿ, ಕುಸುಬಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಸೋಯಾ ಅವರೆ ಹಿಂಡಿ, ಅತ್ತಿನ ಕಾಳಿನ ಹಿಂಡಿ ಇತ್ಯಾದಿಗಳನ್ನು ಬಳಸಿ ಸಹ ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಶಕ್ತಿ ಹಾಗೂ ಸಸಾರಜನಕದ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಈಗ ಮೂರು ಭಾಗಗಳ ವಿಂಗಡಣೆ ಮಾಡಿಕೊಂಡ್ರೆ ಅದರಲ್ಲಿ ಎರಡು ಭಾಗಗಳಷ್ಟು ದವಸ ಧಾನ್ಯಗಳನ್ನ ಮತ್ತು ಅವುಗಳ ಉಪ ಪದಾರ್ಥಗಳನ್ನು ಮತ್ತು ಉಳಿದ ಒಂದು ಭಾಗದವನ್ನು ನಾವು ಹಿಂಡಿ ಮಿಶ್ರಣವನ್ನು ಉಪಯೋಗಿಸಿಕೊಂಡು ನಾವು ತಾವು ದಾಣಿ ಮಿಶ್ರಣವನ್ನು ತಯಾರಿಕೆ ಮಾಡಬಹುದು. ಇನ್ನು ಮುಖ್ಯವಾಗಿ ನಾವು ನಮ್ಮ ಹೈನು ರಾಸುಗಳಿಗೆ ಆಹಾರವನ್ನ ನೀಡಬೇಕಾಗತ್ತೆ ಅಂತ ತಾವು ಹೇಳ್ತಾ ಇರ್ತೀರಿ. ಹೌದು, ಅದು ಬೆಳವಣಿಗೆಗೆ ಅನುಗುಣವಾಗಿ ಕೊಡಬೇಕಾಗತ್ತೆ. ಹೌದು, ಅಂದ್ರೆ ಇನ್ನು ಗರ್ಭಧರಿಸುವಾಗ ಒಂದು ರೀತಿಯಲ್ಲಿ ಕೊಡಬೇಕಾಗತ್ತೆ, ಹಾಲನ್ನು ಕರೆಯುವಾಗ ಒಂದ್ ರೀತಿ ಕೊಡಬೇಕಾಗತ್ತೆ ಅಂತ. ಈ ಹೈನು ರಾಸುಗಳಿಗೆ ಮತ್ತು ಎಮ್ಮೆಗಳಿಗೆ ನೀಡಬೇಕಾದಂತ ಆಹಾರದ ಪ್ರಮಾಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ರಾಸುಗಳ ಬೆಳವಣಿಗೆ ಮತ್ತು ಹಾಲಿನ ಉತ್ಪಾದನೆಗೆ ತಕ್ಕಂಗೆ ತಾವು ತಿಳಿಸಿದಾಗೆ ಪೌಷ್ಟಿಕ ಆಹಾರವನ್ನು ನಾವು ನೀಡಬೇಕಾಗುತ್ತೆ. ಹಸಿರು ಮತ್ತು ಒಣಹುಲ್ಲನ್ನು ರಾಸುಗಳು ಹೊಟ್ಟೆ ತುಂಬಾ ತಿನ್ನೋಷ್ಟು ಕೊಟ್ಟರೂ ಸಹ ಅವಳಿಗೆ ಅಗತ್ಯವಿರುವ ಪೋಷಕಾಂಶಗಳ ಕೊರತೆ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ರೈತ ಬಾಂಧವರು ತಾವೆಂದೂ ಮರಿಬಾರ್ದು. ಅಂದ್ಕೊಳ್ತಾರೆ ಹೊಟ್ಟೆ ತುಂಬಾ ತಿಂದಿದ್ದಾವೆ, ಈಗೇನು ಮತ್ತೇನು ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ ಅಂತ. ಹೊಟ್ಟೆ ತುಂಬಾ ತಿಂದರೂ ಸಹ ಸ್ವಲ್ಪದಾದ್ರೂ ದಾಣಿ ಮಿಶ್ರಣವನ್ನು ತಾವು ಕೊಡಲೇಬೇಕಾಗುತ್ತೆ. ಹಸು ತಮ್ಮ ದೇಹ ತೂಕದ 2-2.5% ತೇವಾಂಶರಹಿತ ಆಹಾರ ಪದಾರ್ಥ ಅಂದ್ರೆ ಡ್ರೈ ಮ್ಯಾಟರ್ ಇಂಟೇಕ್ ಅಂತ ಹೇಳ್ತೀವಿ, ಇದನ್ನ ಪ್ರತಿನಿತ್ಯ ತಿನ್ನಬಲ್ಲದು. ಎಮ್ಮೆಗಳು ಮತ್ತೆ ಮಿಶ್ರತಳಿ ರಾಸುಗಳನ್ನು ನೋಡೋದಾದ್ರೆ ಅವು ತಮ್ಮ ದೇಹ ತೂಕದ 2.5-3 kg ತೇವಾಂಶರಹಿತ ಆಹಾರವನ್ನು ತಿನ್ನಬಲ್ಲದು. ಇನ್ನು ಹಾಲು ಉತ್ಪಾದನೆ ಬಗ್ಗೆ ನೋಡೋದಾದ್ರೆ ಪ್ರತಿನಿತ್ಯ ಈಗ ಹಸು 10 liter ಹಾಲು ಕರೀತಾ ಇದೆ ಅಂತ ಅನ್ಕೊಂಡ್ರೆ ಈ ಹೈನು ರಾಸು ಆ ದೇಹ ತೂಕದ 2.5-3% ಒಣ ಆಹಾರದ ಬೇಡಿಕೆ ಇರುತ್ತೆ ಅದಕ್ಕೆ. ಇನ್ನು 20 liter ಕರೆಯುತ್ತೆ ಅಂತ ಹೇಳುತ್ತಾದ್ರೆ ಇದರ ಒಣ ಆಹಾರ ಸೇವನೆ ಅಂಶ ಹೆಚ್ಚುತ್ತಾ ಹೋಗುತ್ತೆ. ಇದು ದೇಹ ತೂಕದ 3-3.5% ಒಣ ಆಹಾರವನ್ನು ತಿನ್ನುವ ಶಕ್ತಿ ಹೊಂದಿರುತ್ತೆ. ಇನ್ನು 30 liter ಹಾಲು ಕರೀತಾ ಇದೆ ಅಂತಿದ್ರೆ ಆ ಹರಾಸು ಆ 3.5-4% ಒಣ ಆಹಾರದ ಬೇಡಿಕೆ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಹಸುವಿನ ತೂಕ ಎಷ್ಟಿರುತ್ತೆ ಅದರ 3.5-4% ಹೌದು. ಈಗ 400 kg ಹಸು ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ 8-10 kg ಒಣ ಹುಲ್ಲನ್ನು ನಾವು ಕೊಡಬೇಕಾಗುತ್ತೆ, ಒಣ ಪದಾರ್ಥವನ್ನು ಕೊಡಬೇಕಾಗುತ್ತೆ, ಒಣ ಪದಾರ್ಥ ಅಂತ ಹೇಳ್ತೀವಿ. ಅಂದ್ರೆ ದೇಹದ ತೂಕದ ಆಧಾರದ ಮೇಲೆ ಮತ್ತು ಹಾಲಿನ ಉತ್ಪಾದನೆ ಮೇಲೆ ಇದ್ರ ಮೇಲೆ ನಾವು ಈ ಹುಲ್ಲನ್ನ ವಿಶೇಷವಾಗಿ ಈ ಒಣ ಹುಲ್ಲನ್ನ ಕೊಡಬೇಕಾಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ತೇವಾಂಶ ರಹಿತ ಪದಾರ್ಥ ಅಂತ ತಾವು ಹೇಳ್ತಾ ಇರ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಡ್ರೈ ಮ್ಯಾಟರ್ ಅಂತ ಹೇಳ್ತೀವಲ್ಲ, ತೇವಾಂಶರಹಿತ ಬೇಡಿಕೆ ಇರುವ ತೇವಾಂಶರಹಿತ ಆಹಾರ ಪದಾರ್ಥವು ಯಾವ ಯಾವ ಆಹಾರದಿಂದ ಎಷ್ಟೆಷ್ಟು ಭಾಗ ಪೂರೈಸಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ ತಮ್ಗೆ. ಈಗ ಇದನ್ನ ಒಟ್ಟು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ ನಾವು ಈ ಒಣ ಪದಾರ್ಥ ಅಂತ ಏನಿರುತ್ತಲ್ಲ ಅದನ್ನ ಬರೀ ಹುಲ್ಲಿಂದಲೇ ಪೂರೈಕೆ ಮಾಡಬಾರದು, ಜೊತೆಗೆ ದಾಣಿ ಮಿಶ್ರಣವನ್ನು ಕೊಡಲೇಬೇಕಾಗುತ್ತೆ ತಾವುಗಳು. ಆ ದಾಣಿ ಮಿಶ್ರಣವನ್ನು ಮತ್ತು ಹುಲ್ಲುಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ತಾವು ಕೊಡಬೇಕಾಗುತ್ತೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಅಂದ್ರೆ ವಿವಿಧ ಸಂಯೋಜನೆಯಲ್ಲಿ ನಾವು ಕೊಡಬೇಕಾಗುತ್ತೆ. ಹೌದು ಸರ್. ಇದನ್ನೇ ನಾವು ತೇವಾಂಶರಹಿತ ಪದಾರ್ಥ ಅಂತ ಒಣ ಪದಾರ್ಥ. ಅದು ಹುಲ್ಲಿಂದನೂ ಬರಬಹುದು, ಮತ್ತೆ ಆಹಾರ ಹಿಂಡಿಯಿಂದನೂ, ಹಿಂಡಿಗಳಿಂದ, ಭೂಸಗಳಿಂದನೂ ಬರಬಹುದು ಅಂತ ಹೇಳ್ಬೋದು. ಸರಿ, ಇದು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಇದರಲ್ಲಿ ಎರಡು ಭಾಗ, ಮೂರರಲ್ಲಿ ಎರಡು ಭಾಗಗಳು ತಾವು ಹುಲ್ಲು ಅಥವಾ ಏನ್ ಹೇಳ್ತೀವಲ್ಲ ಆ ಹುಳುಗಳನ್ನು ಕೊಡಬಹುದು. ಇನ್ನು ಉಳಿದ ಒಂದು ಭಾಗವನ್ನ ನಾವು ತಿಂಡಿ ಮಿಶ್ರಣ ಅಥವಾ ದಾಣಿ ಮಿಶ್ರಣ ಅಂತ ಹೇಳ್ತೀವಲ್ಲ ಆ ಭಾಗ ಕೊಡಬೇಕಾಗುತ್ತೆ. ಈ ಹುಲ್ಲುಗಳನ್ನೇ ತಗೊಳೋದಾದ್ರೆ, ಹುಲ್ಲುಗಳು ಅಥವಾ ಒಣ ಹುಲ್ಲು ಆಗ್ಬೋದು, ಹಸಿರು ಹುಲ್ಲು ಆಗ್ಬೋದು, ಅದನ್ನ ತಗೊಳೋದಾದ್ರೆ ಇವನ್ನ ಮತ್ತೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡ್ರೆ ನಾವು ಅದರಲ್ಲಿ ಎರಡು ಭಾಗದಷ್ಟು ಒಣ ಹುಲ್ಲನ್ನು ಕೊಡಬೇಕಾಗುತ್ತೆ, ಮತ್ತು ಒಂದು ಭಾಗದಷ್ಟು ತಾವು ತಪ್ಪದೇ ಎಲ್ಲಾ ಕಾಲದಲ್ಲೂ ಹಸಿರು ಹುಲ್ಲನ್ನು ಕೊಡೇ ಕೊಡಿ ಅಂತ ಹೇಳ್ತೀವಿ. ಈಗ ತಮ್ಮಲ್ಲೇನಾದ್ರೂ ದ್ವಿದಳ ಧಾನ್ಯದ ಹುಲ್ಲು ಲಭ್ಯವೇನಾದ್ರೂ ಇದ್ರೆ ಈ ಹುಲ್ಲಿನ ಭಾಗ ತಗೊಂಡಾಗ ಮುಕ್ಕಾಲ್ ಭಾಗದಷ್ಟು ತಾವು ಒಣ ಹುಲ್ಲನ್ನೇ ಕೊಡಬಹುದು, ಉಳಿದ ಕಾಲ್ ಭಾಗದಷ್ಟು ಮಾತ್ರ ನೀವು ಹಸಿರು ಹುಲ್ಲನ್ನು ಕೊಡಬಹುದು, ದ್ವಿದಳ ಧಾನ್ಯದ ಹುಲ್ಲುಗಳ ಲಭ್ಯವಿದ್ದಾಗ ಮಾತ್ರ. ಇನ್ನು ಮುಖ್ಯವಾಗಿ ಈ ಐನೂರು ಹಸುಗಳಿಗೆ ಈ ಒಣ ಹುಲ್ಲಿನ ಪ್ರಾಮುಖ್ಯತೆ ಏನು ಅಂತೀರಿ? ಯಾಕೆ ಕೊಡಬೇಕಾಗತ್ತೆ ನಾವು ಒಣ ಹುಲ್ಲು? ಸಾಧಾರಣವಾಗಿ ಹಸಿ ಹುಲ್ಲು ಕೊಟ್ರೆ ಹೆಚ್ಚು ಹಾಲಿನ ಉತ್ಪಾದನೆ ಆಗುತ್ತೆ ಅಂತ ನಮ್ಮ ರೈತರ ಭಾವನೆ ಇದೆ. ಒಣ ಹುಲ್ಲಿನ ಪ್ರಾಮುಖ್ಯತೆ ಏನು? ಒಣ ಹುಲ್ಲು ಅದು ಡ್ರೈ ಮ್ಯಾಟರ್ ಇಂಟೇಕ್ ಅಂತ ಹೇಳ್ತೀವಲ್ಲ, ಅದ್ರ ಒಳಗಡೆ ರೂಮೆನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ನಾವು ಡ್ರೈ ಮ್ಯಾಟರ್ ಜಾಸ್ತಿ ಇದಿರುತ್ತೆ, ಮೈಕ್ರೋಬ್ಸ್ ಅಂತ ಇರ್ತವೆ, ಅವೇ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಲ್ಲ ಅವುಗಳಿಗೆ, ಮತ್ತೆ ಅದ್ರ ಬಲ್ಕಿನೆಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಮಾಣ ತುಂಬಬೇಕು, ಅದು ಹೊಟ್ಟೆ ತುಂಬಬೇಕು. ಈ ಹಸಿ ಹುಲ್ಲುಗಳಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, 70-80% ತೇವಾಂಶನೇ ಇರುತ್ತೆ, ಒಣ ಅಂಶ ಕಡಿಮೆ ಇರುತ್ತೆ. ಎಷ್ಟೊಂದ್ ಸಾರಿ ಈ ಮಳೆಗಾಲದಲ್ಲಿ ನಾವು ನೋಡಿರ್ಬೋದು, ರೈತರೆಲ್ಲ ಹಸು ಉಚ್ಚತಾ ಇದೆ, ತುಂಬಾ ಬೇದಿ ತರ ಆಡ್ತಾ ಇದೆ, ಹೆಚ್ಚು ಹಸಿ ಹುಲ್ಲು ಕೊಟ್ಟಿರ್ತೀವಿ ಅಂತ, ಒಣ ಪದಾರ್ಥದ ಅಂಶ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂತ ಟೈಮಲ್ಲಿ, ಆದ್ರಿಂದ ಅದು ಜೀರ್ಣ ಮಾಡ್ಕೊಳಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ತೇವಾಂಶನೇ ಜಾಸ್ತಿ ಇದ್ದಾಗ ಈ ಒಣ ಪದಾರ್ಥದಲ್ಲಿ ಈಗ 10% ಅಷ್ಟೇ ತೇವಾಂಶ ಇರುತ್ತೆ, ಉಳಿದೆಲ್ಲ ಗಟ್ಟಿ ಪದಾರ್ಥ ಇರುತ್ತೆ. ಆದ್ದರಿಂದ ಅದು ಜೀರ್ಣಕ್ರಿಯೆಗಾಗ್ಬೋದು ಎಲ್ಲದಕ್ಕೂ ಈ ಒಣ ಪದಾರ್ಥ ಬಹಳ ಮುಖ್ಯ ಅಂತ ಹೇಳ್ತೀವಿ. ಮತ್ತೆ ಒಣ ಪದಾರ್ಥ ಇದ್ರೆ ಈ ಡಿಗ್ರಿ ಅಂತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಅಂತ ನಮ್ಮ ರೈತರು ಅಭಿಪ್ರಾಯ ಪಡ್ತಾರೆ, ನಿಜನಾ ಇದು? ಒಣ ಪದಾರ್ಥ ಅನ್ನೋದಕ್ಕಿಂತ ನಾವು SNF ಫ್ಯಾಟ್ ಕಂಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀವಿ ಈ ಟೈಮ್ನಲ್ಲಿ. ಒಣ ಪದಾರ್ಥ ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಹಸಿ ಹುಲ್ಲು ಎಷ್ಟು ತಿಂದ್ರೂನು ಅದು ಹೊಟ್ಟೆ ತುಂಬಿಡುತ್ತೆ, ಹಸಿ ಹುಲ್ಲು ಜಾಸ್ತಿ ತಿಂದಾಗ ಅದಕ್ಕೆ ಪೋಷಕಾಂಶಗಳು ಸಿಕ್ಕದೆ ಆಗ್ಬಿಡ್ಬೋದು, ಆವಾಗ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಈಗ 4-5 liter ಹಾಲು ಕರಿತಾ ಇದ್ದಾಗ ಹಸಿ ಹುಲ್ಲು ಏನ್ ಸಿಗುತ್ತೆ ಅಷ್ಟು ಕೊಟ್ಟು ಅದನ್ನ ಮೇಂಟೈನ್ ಮಾಡಕ್ಕೆ ಕಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಈಗ ಹೆಚ್ಚು 10-20 liter ಹಾಲು ಕರಿತಾ ಇದೆ ಅಂತ ಹೇಳಿದಾಗ ಇದು ಆ ಪೋಷಕಾಂಶಗಳನ್ನ ಮೀಟ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ತಾವು ಒಣ ಹುಲ್ಲು ಜೊತೆಗೆ ದಾಣೆ ಮಿಶ್ರಣ ಮತ್ತೆ ಹಸಿರು ಹುಲ್ಲು ಎಲ್ಲಾನು ಸಮ ಪ್ರಮಾಣಗಳಲ್ಲಿ, ನಾನು ತಿಳಿಸ್ಕೊಟ್ನಲ್ಲ ಆ ತರ ಪ್ರಮಾಣಗಳಲ್ಲಿ ವಿಂಗಡಿಸಿ ಕೊಡಬೇಕಾಗುತ್ತೆ. ಅಂದ್ರೆ ಈ ಕೊಬ್ಬೆ ತರ ಘನ ಪದಾರ್ಥಗಳ ಅಂಶ ಜಾಸ್ತಿ ಆಗಬೇಕು ಅಂದ್ರೆ ಹೌದು ಒಣ ಹುಲ್ಲನ್ನ ಕೊಡಲೇಬೇಕು. ಒಣ ಹುಲ್ಲಿನಲ್ಲಿ ಮುಖ್ಯವಾಗಿ ನಾವು ಏಕದಳ ಧಾನ್ಯದ ಹುಲ್ಲುಗಳಾಗ್ಬಹುದು ಮತ್ತು ದ್ವಿದಳ ಧಾನ್ಯದ ಹುಲ್ಲುಗಳು, ಅಂದ್ರೆ ಭತ್ತದ ಹುಲ್ಲಾಗಬಹುದು, ಜೋಳ ಆಗ್ಬಹುದು, ಜೋಳ ಮುಸ್ಕಿನ್ ಜೋಳ ಇದನ್ನೆಲ್ಲ ಕೊಡಬಹುದು. ಮತ್ತೆ ದ್ವಿದಳ ಧಾನ್ಯದಲ್ಲಾದ್ರೆ ನಾವು ಈ ನಮ್ಮ ಕಡಲೆಕಾಯಿ ಇದು ಬಳ್ಳಿ ಬರುತ್ತಲ್ಲ ಅದನ್ನ ಹೆಚ್ಚಾಗಿ ನಮ್ ಕಡೆ ಬಳಸ್ಕೊಳ್ತಾರೆ. ಕಡಲೆಕಾಯಿ, ಅವರೆಕಾಯಿ, ಅವರೆಕಾಯಿ ಬಳ್ಳಿ, ಅಲಸಂದೆ ಬಳ್ಳಿಗಳು ಇಂಥವನ್ನ ಕೊಡಬಹುದು. ತಮ್ಮಲ್ಲಿ ಯಾವ್ದು ಬೆಳಿತಿರ್ತೀರಾ ಅದನ್ನೇ ಕೊಟ್ರೆ ಒಳ್ಳೇದು. ಇನ್ನು ಆಹಾರದ ಮಿಶ್ರಣ ತಯಾರಿಕೆ ಬಹಳ ಮುಖ್ಯ, ಯಾಕೆಂದ್ರೆ ಬಹಳ ಖರ್ಚು ಬರುತ್ತೆ ಇದಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಾವ್ ಹೇಳ್ದಾಗೆ 60-70% ಭಾಗದಷ್ಟು ಖರ್ಚಲ್ಲಿ ಆಹಾರದ್ದೇ ಆಗಿರುತ್ತೆ ಅಂತ ಹೇಳ್ತೀವಿ ಶೇಕಡಾವಾರು ತಗೊಂಡ್ರೆ. ಇನ್ನು ಆಹಾರ ಮಿಶ್ರಣವನ್ನು ನಾವು 500 ಹಸುಗಳ ದೇಹದ ನಿರ್ವಹಣೆಗೆ, ಬೆಳವಣಿಗೆಗೆ, ಹಾಲು ಹಿಂಡುವ ಪ್ರಮಾಣಕ್ಕೆ ಮತ್ತು ಗರ್ಭದ ಹಂತಗಳಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಹಾಗೆಯೇ ದೊರೆಯುವ ಹಸಿರು ಅಥವಾ ಒಣಮೇವಿನ ಗುಣಮಟ್ಟಗಳ ಮೇಲೆಯೂ ಸಹ ಇದು ಆಹಾರ ಮಿಶ್ರಣ ಅವಲಂಬಿತವಾಗಿರುತ್ತೆ. ಉತ್ತಮ ದರ್ಜೆಯ ಹಸಿರು ಮೇವನ್ನು, ಅಂದ್ರೆ ಈಗ ಏಕದಳ ಅಥವಾ ದ್ವಿದಳ ಧಾನ್ಯದ ಮೇವುಗಳನ್ನು ಕೊಟ್ಟು ಆಕಳು ತಿನ್ನುವಷ್ಟು ಪೂರೈಸಿದ್ರೂ ಸಹ ಅದು 5-6 kg ಅಥವಾ ಲೀಟರ್ ಅಂತ ಹೇಳ್ತೀವಲ್ಲ ಅಷ್ಟು ಹಾಲನ್ನು ಸಹ ಪಶು ಆಹಾರ ಮಿಶ್ರಣವಿಲ್ಲದೆ ತಾವು ಪಡಿಬಹುದು. ಇನ್ನು ಹೆಚ್ಚಿಗೆ ಹಾಲು ಕರಿಬೇಕಾದ್ರೆ ತಾವು ದಾಣಿ ಮಿಶ್ರಣವನ್ನು ತಪ್ಪದೆ ಕೊಡಲೇಬೇಕಾಗುತ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ ವರ್ಷದ 12 ತಿಂಗಳು ಪೂರ್ತಿ ಉತ್ತಮ ದರ್ಜೆಯ ಹಸಿರು ಮೇವು ತಾವು ಪಡೆಯಕ್ಕಾಗೋದಿಲ್ಲ. ಇದು ತುಂಬಾ ಕಷ್ಟ ಆಗಿದೆ. ಒಣಮೇವುಗಳು ಕಡಿಮೆ ದರ್ಜೆಯ ಮೇವುಗಳಾಗಿದ್ದು ಪೌಷ್ಟಿಕಾಂಶಗಳ ಪ್ರಮಾಣ ಇವುಗಳಲ್ಲಿ ಬಹಳ ಕಡಿಮೆ ಇರುತ್ತೆ. ಆದ್ದರಿಂದ ಹೆಚ್ಚು ಹಾಲು ಹಿಂಡುವ ರಾಸುಗಳಿಗೆ ದಾಣಿ ಮಿಶ್ರಣದ ಅವಶ್ಯಕತೆ ಬಹಳ ಇರುತ್ತೆ ಅಂತ ಹೇಳ್ತೀನಿ. ಹಾಲು ನೀಡುವ ರಾಸು ಅಥವಾ ಎಮ್ಮೆಗಳಾಗಿದ್ರೆ ದೇಹದ ಪೋಷಣೆಗಾಗಿ ಪ್ರತಿದಿನ ತಾವು 2 ಕೆಜಿ ಸಮತೋಲನ ಪಶು ಆಹಾರವನ್ನು ನೀಡಬೇಕಾಗುತ್ತೆ. ನಾನು ಮತ್ತೊಂದು ಹೇಳ್ತೀನಿ ನೋಡಿ, ಪ್ರತಿ ಹಸು ಎಮ್ಮೆ ಆಗ್ಬೋದು ಅಥವಾ ಹಸುಗಾಗ್ಬೋದು, ಪ್ರತಿನಿತ್ಯ ತಾವು ಬೆಳವಣಿಗೆಗೋಸ್ಕರ ಅದ್ರ ಮೇಂಟೆನೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ 2 ಕೆಜಿಯಷ್ಟು ದಾಣಿ ಮಿಶ್ರಣವನ್ನು ತಾವು ಕೊಡಬೇಕಾಗುತ್ತೆ. ಹೌದು. ಅದ್ರ ಜೊತೆಗೆ ಈಗ ಹಾಲು ಕರಿತಾ ಇದೆ ಅಂದ್ರೆ 1 ಲೀಟರ್ ಹಾಲು ಹಸುಗಾದ್ರೆ 400 ಗ್ರಾಂನಷ್ಟು ಹೆಚ್ಚಿಗೆ ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಎಮ್ಮೆಗಳಿಗಾದ್ರೆ 500 ಗ್ರಾಂಗಳಷ್ಟು ಹೆಚ್ಚಿಗೆ ಪಶು ಆಹಾರವನ್ನು ಕೊಡಬೇಕಾಗುತ್ತೆ. ತಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಈಗ 1 ಲೀಟರ್ಗೆ 400 ಗ್ರಾಮು, ಇನ್ನು 2 ಲೀಟರ್ ಇದ್ರೆ 800 ಗ್ರಾಂ ತರ ಕ್ಯಾಲ್ಕುಲೇಟ್ ಮಾಡಿಕೊಂಡು ತಾವು ಕೊಡಬೇಕಾಗುತ್ತೆ. ಇನ್ನು ಗರ್ಭಧರಿಸಿದ ರಾಸು ಮತ್ತು ಎಮ್ಮೆಗಳನ್ನು ನೋಡೋದಾದ್ರೆ ಕೊನೆಯ 2 ತಿಂಗಳ ಗರ್ಭಾವಸ್ಥೆಯಲ್ಲಿ ದೇಹದ ಪೋಷಣೆಗಾಗಿ 2 ಕೆಜಿ ಆಹಾರ ದಾಣಿ ಮಿಶ್ರಣದ ಜೊತೆಗೆ 1 ಕೆಜಿ ಹೆಚ್ಚು ಸಮತೋಲನ ಪಶು ಆಹಾರವನ್ನು ಮತ್ತು 1 ಕೆಜಿಯಷ್ಟು ಉತ್ತಮ ಗುಣಮಟ್ಟದ ಎಣ್ಣೆ ಹಿಂಡಿಯನ್ನು ತಾವು ತಪ್ಪದೇ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಪಶು ಆಹಾರವನ್ನ ವಿಂಗಡಿಸಿಕೊಂಡು ಹೇಗೆ ನೀಡಬೇಕಾಗತ್ತೆ ಅಂತ್ರಿ? ಒಟ್ಟು ನೀಡಬೇಕಾದ ಸಮತೋಲನ ಪಶು ಆಹಾರವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ದಿನದ ಬೇರೆ ಬೇರೆ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮತ್ತೆ ರಾತ್ರಿಗಳಲ್ಲಿ ತಿನ್ನಿಸೋದು ಸೂಕ್ತ ಅಂತ ಹೇಳ್ತೀವಿ. ಯಾವುದೇ ರಾಸುಗಳಿಗೆ ದಿನಕ್ಕೆ 5 ಕೆಜಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ, ಅಂದ್ರೆ ಈಗ ನಾನು ಆಗ್ಲೇ ತಿಳಿಸ್ತಿನಲ್ವಾ ಎಷ್ಟು ಲೀಟರ್ ಹಾಲು ಕರೀತಾ ಇದೆ, ಅದು ತಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ 5 ಕೆಜಿಗಿಂತ ಹೆಚ್ಚಾಗಿ ಬರ್ತಿದ್ರೆ ಆ ಸಮತೋಲನ ಪಶು ಆಹಾರವನ್ನು ನೀಡಬೇಕಾದ್ರೆ ಇಂತಹ ವಿಧಾನವನ್ನು ಅಂದ್ರೆ ವಿಂಗಡಿಸಿ ನೀಡುವ ವಿಧಾನವನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಇದರಿಂದ ರಾಸುಗಳಲ್ಲಿ ಜೀರ್ಣಶಕ್ತಿಯು ಹೆಚ್ಚಾಗುತ್ತೆ, ಅಷ್ಟಲ್ದೆ ಈ ಪಶು ಆಹಾರ ನಷ್ಟ ಆಗೋದಿಲ್ಲ. ತಮ್ಗೆಲ್ಲ ಗೊತ್ತು, ರೈತರಿಗೆ ತುಂಬಾ ಕಷ್ಟ ಇರುತ್ತೆ ಈ ತರ 4 ಭಾಗಗಳಾಗಿ ವಿಂಗಡಣೆ ಮಾಡಿ ಕೊಟ್ಟಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ನನ್ನ ಸೂಚನೆ ತಮ್ಗೇನು ಅಂತಂದ್ರೆ, ಕಡಿಮೆ ಅಂದ್ರೆ 2 ಭಾಗಗಳಾಗಿ ವಿಂಗಡಣೆ, ಬೆಳಗ್ಗೆ ಮತ್ತೆ ಸಾಯಂಕಾಲ ವಿಂಗಡಣೆ ಮಾಡಿ ದಯವಿಟ್ಟು ಕೊಡಿ ಅಂತ ಹೇಳ್ತೀನಿ. ಆದ್ರೆ 4 ಭಾಗ ಮಾಡಿ ಕೊಟ್ರೆ ಒಳ್ಳೇದು? ತುಂಬಾ ಒಳ್ಳೇದು. ನಾವು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ 4 ಭಾಗಗಳಾಗಿ ಕೊಡಿ ಅಂತ ಹೇಳ್ತೀವಿ. ತಮ್ಮ ರೈತರ ಕಷ್ಟ ಆಗೋದಿದ್ರೆ ಕಡಿಮೆ ಅಂದ್ರೆ 2 ಭಾಗಗಳನ್ನಾದ್ರೂ ಮಾಡಿ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳ್ತೀವಿ. ಬೆಳಗ್ಗೆ ಹೊತ್ತಿನಲ್ಲಿ ಹಾಲು ಕರೆಯುವಾಗ, ಹೌದು, ಸಂಜೆ ಹೊತ್ತಿನಲ್ಲಿ ಹಾಲು ಕರೆಯುವಾಗ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಾ? ಹೌದು. ಇನ್ನ ಮುಖ್ಯವಾಗಿ ನಾವು ಈ ದಾಣಿ ಮಿಶ್ರಣ ಅಂತ ತಾವು ಹೇಳಿದ್ರಲ್ಲ, ಅದನ್ನ ಹೇಗೆ ತಯಾರಿಸೋದು ಅಂತೀರಿ? 100 ಕೆಜಿಗೆ ಎಷ್ಟು ತಯಾರಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 100 ಕೆಜಿ ಪಶು ಆಹಾರ ಮಿಶ್ರಣ ತಯಾರಿಸಬೇಕಾಗಿದ್ರೆ ನಾನು ಈಗ ಸೂಚಿಸ್ತೀನಿ, ಆ ಪ್ರಮಾಣದಲ್ಲಿ ತಮ್ಮಲ್ಲಿ ಲಭ್ಯವಿರುವ ಆಹಾರ ಪದಾರ್ಥಗಳನ್ನು ಪುಡಿ ಮಾಡಿಸಿ ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ. ಈಗ ಕಾಳಿನ ನುಚ್ಚುಗಳು ಏನಾದರೂ ತಮ್ಮಲ್ಲಿ ಯಾವುದೇ ಕಾಳುಗಳು, ಏಕದಳ ದ್ವಿದಳ ಧಾನ್ಯದ ಕಾಳುಗಳು ಇದ್ದಾಗ ಕಾಳುಗಳ ನುಚ್ಚುಗಳನ್ನ ನಾವು 30-45 ಕೆಜಿಯಷ್ಟು ಹಾಕಬೇಕಾಗುತ್ತೆ. ಇನ್ನು ಅವುಗಳ ಉಪ ಪದಾರ್ಥಗಳು ಅಂದ್ರೆ ತೌಡುಗಳು ಅಂತೆಲ್ಲ ಹೇಳ್ತಾರೆ, ಅವುಗಳನ್ನ 25-50 ಭಾಗಗಳಷ್ಟು ಅಥವಾ 50 ಕೆಜಿಗಳಷ್ಟು ಹಾಕ್ಬೋದು. ಇನ್ನು ಹಿಂಡಿಗಳನ್ನು ತಗೊಂಡಾಗ ಹಿಂಡಿಗಳಲ್ಲಿ 15-35 ಕೆಜಿಗಳಷ್ಟು ತಾವು ಹಾಕ್ಬೋದು. ಇದ್ರ ಜೊತೆಗೆ ತಾವು ತಪ್ಪದೆ ಲವಣಾಂಶದ ಪುಡಿ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ 100 ಕೆಜಿಗೆ 2 ಕೆಜಿಯಷ್ಟು ಹಾಕ್ಲೇಬೇಕು. ಖನಿಜ ಲವಣಗಳು ಅಂತ, ಖನಿಜ ಲವಣಗಳು, ಮಿನರಲ್ ಮಿಕ್ಸ್ಚರ್ ಅಂತ, ಇವುಗಳಲ್ಲಿ ಮ್ಯಾಕ್ರೋ ಮಿನರಲ್ಸ್ ಮತ್ತೆ ಮೈಕ್ರೋ ಮಿನರಲ್ಸ್ ಅಂತ ಇರುತ್ತೆ, ಎಲ್ಲ ಒಟ್ಟಿಗೆ ಮಾರ್ಕೆಟ್ ಇರ್ತಾರೆ, ಅದನ್ನ ತಪ್ಪದೆ ತಾವು ಕೊಡಬೇಕಾಗುತ್ತೆ. ಅದರಲ್ಲೂ 500 ರಾಸುಗಳಿಗೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಅಂಶ ತುಂಬಾ ಮುಖ್ಯ. ಈ ಲವಣ ಮಿಶ್ರಣವಿಲ್ಲದೆ ಅದು ತುಂಬಾ ವೀಕ್ ಆಗ್ಬಿಡುತ್ತೆ, ಬೋನ್ ತುಂಬಾ ಡಿಸೀಸಸ್ ಎಲ್ಲ ಬರುತ್ತೆ, ಮಿಲ್ಕ್ ಫೀವರ್ ಆಗ್ಬೋದು ಆ ತರ ಬರದೇ ಇರಲಿ ಅನ್ನೋದ್ರಿಂದ ಈ ಲವಣ ಮಿಶ್ರಣವನ್ನು ಕೊಡಲೇಬೇಕಾಗುತ್ತೆ. ಅದ್ ಜೊತೆಗೆ ಉಪ್ಪು 1 ಕೆಜಿ, ರುಚಿ ಇತ್ತಲ್ವಾ, ಅವ್ರು ರುಚಿಗೂ ಸಹ ತಾವು 1 ಕೆಜಿಯಷ್ಟು ಉಪ್ಪನ್ನು ಕೊಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇವು ಸೋಡಿಯಂ ಮತ್ತೆ ಕ್ಲೋರಿನ್ ಅನ್ನೋದನ್ನ ಲವಣಗಳನ್ನು ಸಹ ಇದು ಪೂರೈಕೆ ಮಾಡುತ್ತೆ. ಅಷ್ಟೇ ಅಲ್ಲದೆ ತಮ್ಮಲ್ಲಿ ಏನಾದರೂ ತಾವು ಕಾಕಂಬಿ ಏನಾದರೂ ಲಭ್ಯವಿದ್ರೆ ಇದನ್ನು ಸಹ 5-10 ಕೆಜಿ, 100 ಕೆಜಿಗೆ 5-10 ಕೆಜಿಯಷ್ಟು ಹಾಕ್ಬೋದು. ಅಷ್ಟೇ ಅಲ್ಲದೆ ಈಗ ಹೊಸದಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ ಯೂರಿಯಾ ಅಂತ ಹೇಳ್ತೀವಲ್ಲ, ತಾವು ಹೊಲಕ್ಕೆ ಹಾಕ್ತಿರಲ್ಲ ಅದೇ ಯೂರಿಯಾನ 100 ಕೆಜಿಗಳಿಗೆ 1 ಕೆಜಿಯಷ್ಟು ಯೂರಿಯಾನ ಹಾಕ್ಬೋದು. ಇದರಿಂದ ತಾವು ಹಿಂಡಿಗಳ ಅಂಶನ ಕಡಿಮೆ ಮಾಡ್ತಾ ಬರ್ಬೋದು, ಅದನ್ನ ಮಿಶ್ರಣ ಮಾಡಿ ತಾವು ರಾಸುಗಳಿಗೆ ನೀಡಬಹುದು. ಅಂದ್ರೆ ಈ ಒಣಹುಲ್ಗೂ ಉಪಚಾರ ಕೊಡ್ಬೋದಲ್ವೇ? ಅದು ಹೌದು. ಒಣ ಹುಲ್ಗ ಏನ್ ಮಾಡಬಹುದು ಅಂದ್ರೆ, ಈಗ 100 ಕೆಜಿ ಹುಲ್ಲನ್ನು ತಗೊಂಡ್ರೆ ಅದಕ್ಕೆ 1 ಕೆಜಿ ಅಥವಾ 1% ಅಥವಾ 2% ಅಂತ ಹೇಳ್ತೀವಿ. 1% ಅಂದ್ರೆ 100 ಕೆಜಿಗೆ 1 ಕೆಜಿ ಯೂರಿಯಾ, 2% ಅಲ್ಲಿ ತಗೊಳೋದಾದ್ರೆ 2 ಕೆಜಿ ಯೂರಿಯಾನ 40 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಅದನ್ನ ಹುಲ್ಲನ್ನ ಅಗಲವಾಗಿ ಹರಡ್ಕೊಬೇಕು. ಮಣ್ಣಿನ ಮೇಲೆ ಹರಡ್ಕೊಬೇಡಿ, ಟಾರ್ಪಲಿನ್ ಅಥವಾ ಸಿಮೆಂಟ್ ನೆಲದ ಮೇಲೆ ಏನಾದ್ರೂ ಹರಡ್ಕೊಂಡು ಶೀಟ್ ಏನಾದ್ರೂ ಹಾಕೊಂಡ್ಬಿಟ್ಟು ಹುಲ್ಲು ಹಾಕೊಂಡು ಹರಡ್ಕೊಂಡ್ಬಿಡಿ. ಯಾಕಂದ್ರೆ ತೇವಾಂಶ ಇರುತ್ತೆ, ಹಾಕ್ತಿವಲ್ಲ ನಾವು ಅದನ್ನ ನೀರಲ್ಲಿ ಯೂರಿಯಾನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಎಲ್ಲಾ ಕಡೆ ಸ್ಪ್ರಿಂಕಲ್ ಮಾಡ್ಬೇಕು, ಸಿಂಪರಣೆ ಮಾಡ್ಬೇಕು. ಸ್ಪ್ರೇಯರ್ ಇದ್ರೆ ನೀವು ಸ್ಪ್ರೇಯರ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಕೈಯಲ್ಲೇ ಚುಮುಕ್ಸ್ಕೊಂಬನ್ನಿ. ಚುಮುಕ್ಸ್ಕೊಂಡ್ಬಿಟ್ಟು ಅದನ್ನೇ ಡೈರೆಕ್ಟ್ ಆಗಿ ತಿನ್ನಿಸ್ಬಹುದು, ಅಥವಾ ಯೂರಿಯಾ ಅಮೋನಿಯೇಷನ್ ಮೆಥಡ್ ಅಂತ ಹೇಳ್ತೀವಿ, ಅದನ್ನ ಕಟ್ಟಿಟ್ಬಿಟ್ಟು 1-20 ದಿವಸ ಗಟ್ಟಿಯಾಗಿ ಇಟ್ಬಿಟ್ಟು ಆಮೇಲೆ ತಿನ್ನಿಸ್ಬಹುದು. ಇಲ್ಲ ಕಟ್ಟಿಟ್ಟು ನಿಮ್ಗೆ ಎತ್ತಿಡೋಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಡೈರೆಕ್ಟ್ ಆಗಿ ಆವಾಗಲೇ ತಿನ್ಸ್ತಾರೆ. ಸಿಂಪರಣೆ ಸ್ವಲ್ಪ ಹಸಿದೆ ಆಗಿದ್ದಾಗಲೇ ಕೊಡ್ಬಹುದು, ಏನು ತೊಂದರೆ ಆಗೋದಿಲ್ಲ. ಇನ್ನೊಂದು ವಿಚಾರ ನೆನ್ಪಿಟ್ಕೊಬೇಕಿಲ್ಲಿ, 6 ತಿಂಗಳ ಮೇಲೆ ಕರುಗಳಿಗೆ ಮಾತ್ರ ಕೊಡಬಾರ್ದು ಇದನ್ನ. 6 ತಿಂಗಳ ಆದ ಹಸುಗಳಲ್ಲಿ ಕೊಡಬೇಕಾಗುತ್ತೆ. ಹೆಚ್ಚಿನ ಯೂರಿಯಾ ಪ್ರಮಾಣ 2% ಮೀರಬಾರದು. 100 ಕೆಜಿ ಹುಲ್ಲಿಗೆ ಹೌದು 2 ಕಿಲೋಗ್ರಾಂ ನಷ್ಟು ಮಾತ್ರ ಯೂರಿಯಾನ ನಾವು ಸಿಂಪರಣೆ ಮಾಡಬೇಕು, ದ್ರಾವಣ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಹೌದು ಸರ್. ಇನ್ನ ಮುಖ್ಯವಾಗಿ ನಾವು ಇವತ್ತು ಈ ಪಶು ಆಹಾರದಲ್ಲಿ ನೋಡ್ತಾ ಇರ್ತೀವಿ, ಪಶು ಆಹಾರದ ಚೀಲದ ಮೇಲೆ ನೋಡ್ತಾ ಇರ್ತೀವಿ ಬೈಪಾಸ್ ಪ್ರೋಟೀನ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ, ಮತ್ತೆ ಆಧುನಿಕ ತಂತ್ರಜ್ಞಾನಗಳು ಏನೇನು ಈ ಪಶು ಆಹಾರದಲ್ಲಿ ಬಂದಿದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಈ ಆಧುನಿಕ ತಂತ್ರಜ್ಞಾನಗಳು ಅಂತ ಹೇಳೋದಾದ್ರೆ ಈ ಬೈಪಾಸ್ ಫ್ಯಾಟ್ ಮತ್ತೆ ಬೈಪಾಸ್ ಪ್ರೋಟೀನ್ ಬಹಳ ಮುಖ್ಯ ಅಂತ ಹೇಳ್ಬೋದು. ಈ ಆಹಾರದಲ್ಲಿ ಬಹುಪಾಲು ಸಸಾರಜನಕ ನಾವು ಯಾವ ಕೊಡ್ತಾ ಇದೀವಲ್ಲ, ಪ್ರೋಟೀನ್ ಅಂಶ ಅಂತ ಹೇಳ್ತೀವಲ್ಲ, ಇವು ಆಕಳುಗಳ ಹೊಟ್ಟೆಯ ಮೊದಲ ಭಾಗದಲ್ಲಿ ಅಂದ್ರೆ ಮೇಲ್ಕುಚೀಲ ಅಂತ ಹೇಳ್ತೀವಲ್ಲ, ಅಲ್ಲಿ ನೇರವಾಗಿ ಜೀರ್ಣ ಆಗದೆ ಹೊಟ್ಟೆಯ 4ನೇ ಭಾಗ, ಇದು ನಿಜ ಒಡಲು ಅಂತ ಹೇಳ್ತೀವಿ, ಇದಕ್ಕೆ ಸೇರುತ್ತೆ. ಇದರಿಂದ ಸಸಾರಜನಕವು ಜೀರ್ಣಕ್ರಿಯೆಯಲ್ಲಿ ವ್ಯರ್ಥವಾಗೋದಿಲ್ಲ, ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಈ ಸಸಾರಜನಕವು ಕರುಳಿನಿಂದ ಹೀರಲ್ಪಟ್ಟು ದೇಹವನ್ನು ಸೇರುತ್ತೆ. ಇಂತಹ ಬೈಪಾಸ್ ಪಶು ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಲು ಉತ್ಪಾದಿಸುವ ಆಕಳುಗಳಿಗೆ ಕೊಡೋದಕ್ಕೆ ಶಿಫಾರಸು ಮಾಡ್ತೀವಿ. ಅಂದ್ರೆ ಇಲ್ಲಿ ಸಸಾರಜನಕದ ಅಂಶ ಮೊದಲನೇ ಹೊಟ್ಟೆಯಿಂದ 4ನೇ ಮಟ್ಟಿಗೆ ನೇರವಾಗಿ ಹೋಗುತ್ತೆ. ಮೊದಲನೇ ಹೊಟ್ಟೆನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಅಂತ ತಾವು ಹೇಳಿದ್ರಲ್ಲ ಆಗ್ಲೇ, ಅವು ತಿಂದ್ಬಿಡ್ತವೆ, ಅವುಗಳ ಉತ್ಪಾದನೆಗೆ ಉಪಯೋಗಿಸ್ಕೊಂಡ್ಬಿಡ್ತವೆ, ಹಸುಗೆ ಉಪಯೋಗ ಆಗದೆ ಇರುತ್ತೆ. ಆದ್ದರಿಂದ 4ನೇ ಚೀಲಕ್ಕೆ ಹೋದಾಗ ಇದು ಹಾಲಿನ ಉತ್ಪಾದನೆಗೆ ಬರುತ್ತೆ, ಹಸು ದೇಹಕ್ಕೆ ಬರುತ್ತೆ. ಮೆಲುಕುಚೀಲದಿಂದ 4ನೇ ಚೀಲಕ್ಕೆ ನೇರವಾಗಿ ಹೋಗುತ್ತೆ, ಅದನ್ನೇ ಬೈಪಾಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಅದೇ ತರನೇ ಬೈಪಾಸ್ ಫ್ಯಾಟು ಸಹ ಬರುತ್ತೆ, ಬೈಪಾಸ್ ಫ್ಯಾಟ್ನು 4ನೇ ಚೀಲಕ್ಕೆ ಹೋಗ್ಬಿಡುತ್ತೆ. ಈಗ ನೈಸರ್ಗಿಕವಾಗಿ ದೊರೆಯುವ ಪಶು ಆಹಾರ ಪದಾರ್ಥಗಳಾದ ಹತ್ತಿ ಕಾಳು ಹಿಂಡಿ, ತೆಂಗಿನಕಾಯಿ ಹಿಂಡಿ, ಅಕ್ಕಿ ತೌಡು, ಹೊಂಗೆ ಹಿಂಡಿ, ಸುಬಾಬುಲ್ ಎಲೆ ಹಿಂಡಿ, ಇವುಗಳಲ್ಲಿ ಬೈಪಾಸ್ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ. ಇವುಗಳನ್ನು ಉಪಯೋಗಿಸಿ ವಿಶೇಷ ಪಶು ಆಹಾರವನ್ನು ತಾವುಗಳೇ ಸಹ ತಯಾರಿಸ್ಕೋಬಹುದು, ಅಥವಾ ಮಾರುಕಟ್ಟೆಯಲ್ಲೂ ಸಹ ಈ ಪಶು ಆಹಾರಗಳು ಲಭ್ಯವಿದ್ದಾವೆ, ಅವುಗಳನ್ನು ಖರೀದಿಸಿ ತಾವು ಹಾಕಬಹುದು. ಈ ಆಹಾರದಲ್ಲಿ 25% ಸಸಾರಜನಕ, 7.25% ಕಚ್ಚಾ ನಾರು ಹಾಗೂ 2.5% ಮೇಧಸ್ಸನ್ನು ಹೊಂದಿರುತ್ತವೆ. ಇವುಗಳಲ್ಲದೆ 15% ಪೋಷಕಾಂಶಗಳು ಪಚನ ಕ್ರಿಯೆಗೆ ಒಳಗಾಗದೆ ನೇರವಾಗಿ ರಕ್ತಕ್ಕೆ ಹೀರಲ್ಪಡುತ್ತವೆ. ಪ್ರತಿ ರಾಸುಗೆ ದೈನಂದಿನ ಶರೀರದ ಪೋಷಣೆಗೆ 1 ಕೆಜಿ ಮತ್ತು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ 360 ಗ್ರಾಂ ಬೈಪಾಸ್ ಪಶು ಆಹಾರ ಒದಗಿಸೋದು ಒಳ್ಳೇದು ಅಂತ ಹೇಳ್ತೀವಿ. ಇನ್ನು ಬೈಪಾಸ್ ಫ್ಯಾಟ್ ಹೇಳೋದಾದ್ರೆ ಇದು ಹೆಚ್ಚು ಹಾಲು ಉತ್ಪಾದನೆ ರಾಸುಗಳಿಗೆ ನಾವು ಕೊಡಿ ಅಂತ ಹೇಳ್ತೀವಿ. ಇವುಗಳಲ್ಲಿ ಮೊದಲನೇದಾಗಿ ಎಣ್ಣೆ ಅಥವಾ ಕೊಬ್ಬಿನ ಅಂಶ, ಶರ್ಕರ ಪಿಷ್ಟಗಳು ಪೋಷಕಾಂಶಗಳಿಗಿಂತ ದುಪ್ಪಟ್ಟು ಶಕ್ತಿ ಒದಗಿಸುವ ಸಾಮರ್ಥ್ಯ ಹೊಂದಿರ್ತವೆ. ಕೊಬ್ಬಿನ ಅಂಶವೂ ಸಹ ಆಕಳಿನ ಹೊಟ್ಟೆಯ ಮೊದಲ ಭಾಗದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಸಾಮರ್ಥ್ಯ ಕಳೆದುಕೊಳ್ಳುತ್ತೆ. ಇವುಗಳನ್ನು ನಾವು ಕ್ಯಾಲ್ಸಿಯಂ ಲವಣಗಳಾಗಿ ಪರಿವರ್ತನೆ ಮಾಡಿ ನೇರವಾಗಿ ನಾವು ಹೊಟ್ಟೆಯ 4ನೇ ಭಾಗಕ್ಕೆ ಸೇರೋ ತರ ಮಾಡ್ತೀವಿ. ಇದನ್ನೇ ನಾವು ಬೈಪಾಸ್ ಫ್ಯಾಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ರೈತ ಬಾಂಧವರು ತಮ್ಮಲ್ಲಿ ಸಿಗುವಂತ ಎಲ್ಲಾ ಸಂಪನ್ಮೂಲಗಳನ್ನ ಲಾಭದಾಯಕವಾಗಿ ಬಳಸ್ಕೋಬೇಕಾಗುತ್ತೆ. ಅದು ಒಣಹುಲ್ಲಾಗಬಹುದು, ಹಸಿ ಹುಲ್ಲು, ಜೊತೆಗೆ ಪಶು ಆಹಾರವನ್ನು ಕೂಡ ಅವರೇ ಮಾಡ್ಕೋಬಹುದು. ಅವರ ಮನೆಯಲ್ಲಿರುವಂತ ಈ ಏಕದಳ ಧಾನ್ಯದ ನುಚ್ಚುಗಳನ್ನ ಬಳಸ್ಕೋಬಹುದು, ಮತ್ತೆ ಅವುಗಳ ಉಳಿಕೆಗಳು ಅಂದ್ರೆ ತೌಡು ಭೂಸಾ ಅಂತೀವಲ್ಲ ಅದನ್ನು ಬಳಸ್ಕೋಬಹುದು, ಮತ್ತೆ ದ್ವಿದಳ ಧಾನ್ಯದ ಕಾಳುಗಳ ಪುಡಿಗಳನ್ನು ಕೂಡ ಬಳಸ್ಕೋಬಹುದು. ಹೀಗೆ ಅವುಗಳ ಜೊತೆಗೆ ಲವಣಾಂಶಗಳು ಮತ್ತೆ ಉಪ್ಪು ಖನಿಜ ಲವಣಗಳು ಅಂತ ಸಿಗ್ತಿರಲ್ಲ ಅವನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಜೊತೆಗೆ ಈ ಬೈಪಾಸ್ ಆಹಾರವನ್ನು ಕೂಡ ಅವರು ಬಳಸ್ಕೋಬೇಕಾಗುತ್ತೆ. ಅವುಗಳನ್ನ ಒಂದು ಸಂಯೋಜಿತ ರೀತಿಯಲ್ಲಿ ಬಳಸ್ಕೊಂಡು ಆಹಾರವನ್ನು ಪೋಲ್ ಮಾಡದಲ್ಲೇ ಬಳಸ್ಕೊಳ್ಳೋದು ಬಹಳ ಮುಖ್ಯ. ರೈತ ಬಾಂಧವರೇ, ತಮಗೆ ಈ ಹೈನು ರಾಸುಗಳ ಪಾಲನೆ ಪೋಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಸುಮಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9535735333. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9535735333. ತುಂಬ ಸಂತೋಷ ಡಾಕ್ಟರ್ ಸುಮಾ ಅವರೇ, ತಾವಿದುವರೆಗೂ ಈ ಹೈನು ರಾಸುಗಳು ವಿಶೇಷವಾಗಿ ಹಸು ಮತ್ತು ಎಮ್ಮೆಗಳಿಗೆ ಆಹಾರ ನೀಡುವಂತ ಕ್ರಮದ ಬಗ್ಗೆ ತಾವು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೈನು ರಾಸುಗಳಿಗೆ ಆಹಾರ ನೀಡುವ ಕ್ರಮ ಈ ಕುರಿತು ಡಾ ಸುಮಾ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇದೀಗ ಕೇಳೋಣ ಬಿಕೆ ಸುಮಿತ್ರಾ ಅವರ ದನಿಯಲ್ಲಿ ಒಂದು ಜನಪದ ಗೀತೆ.